ಸಿಕ್ಕವನೇಲುವನು ಅಮ್ಮನ ಕೈಯಲ ಸಿಕ್ಕದೆ ಓಡುವನು ಸಿಕ್ಕವನೇಲುವನು ಅಮ್ಮನ ಕೈಯ ಸಿಕ್ಕದೆ ಓಡುವನು ಸಿಕ್ಕವನೇಲುವನು ಅಮ್ಮನ ಕೈಯ ಸಿಕ್ಕದೆ ಓಡುವನು ರಂಗಯ್ಯ ತಯಾರು ಇಲ್ಲದೆ ಕುಡಿದ ರಂಗಯ್ಯ ತಯಾರು ಇಲ್ಲದೆ ಕುಡಿದ ದಾರಿಯ ನದಿಗಟ್ಟೆ ಹೋಯಿತು ಎನ ತಲೆ ಹೋರಾಟಗಳ ಮಾಡಿದ ರಂಗಯ್ಯ ತ ಹೋರಾಟಗಳ ಮಾಡಿದ ಸಿಕ್ಕವನೇಲುವನು ಅಮನ ಕೈಯಲ್ಲ ಸಿಕ್ಕದೆ ಓಡುವನೋ ರಂಗಯ್ಯ ಯಾರು ಇಲ್ಲದೆ ಕೂಡಿದ ರಂಗಯ್ಯನು ಯಾರು ಇಲ್ಲದೆ ಕೂಡಿದ ದಾರಿಯ ನೆಲೆಗಟ್ಟಿ ಹೋಗಿಟ್ಟು ಎನತಗ ಹೋರಾಟಗೊಳ ಮಾಡಿದ ರಂಗಯ್ಯ ಹೋರಾಟಗೊಳ ಮಾಡಿದ ಸಿಕ್ಕವನೇಳುವನು ಅಮನ ಕೈಯ ಸಿಕ್ಕದೆ ಓಡುವನು ಸಣ್ಣು ಹುಳಂದೆ ಗಂಡ ದಂಡಿಗೆ ಗೋದೋ ಹುಳಂದೆ ಗಂಡ ದಂಡಿಗೆ ಗೋದೋ ಮಡದಿ ಸಣ್ಣು ಹುಳಂದೆ ಗಂಡ ದಂಡಿಗೆ ಗೋದೋ ಮಡದಿ ಸಣ್ಣು ಗಂಡ ದಂಡಿಗೆ ಗೋದೋ ದಂಡಿಗೆ ಹೋಗುವಾಗೆ ಏನಾನೆಟ್ಟೆವಾದೋ ಗಂಡ ಏನಾನೆಟ್ಟೆವಾದೋ ಏನಾನೆಟ್ಟೆವಾದೋ ಗಂಡ ಬಾಳೆ ನೆಟ್ಟೆವಾದೋ ಮನೆಗೇನಾದಾರ ಬಂದು ಗಂಡ ಮನೆಗೇನಾದಾರ ಬಂದು ಮನೆಗೇನಾದಾರ ಬಂದೆ ಬಗಿಲಾಲ ನಿಂತೆ ಕಂಡು ಬಗಲಾಲ ನಿಂತೆ ಕಂಡು ಬಗಿಲಾಲ ನಿಂತೆ ಕಂಡೆ ಮನೆಯ ಹಾಲ್ಯಾರಂದೆ ಕರೆದೋ ಗಂಡ ಮನೆಯ ಹಾಲ್ಯಾರಂದೆ ಕರೆದೋ ಮನೆಯ ಹಾಲ್ಯಾರಂದೆ ಕರೆದೋ ಗಂಡ ಮಡದಿ ತಾನದಳೋ ಮಡದಿ ಎರಗೊಟ್ಟೆ ಬಂದಳೆ ಕಾಲಿಗೆ ನೀರರಿ ಎಂದು ಮಡದಿ ಎರಗೊಟ್ಟೆ ಬಂದಳೋ ಕಾಲಿಗೆ ನೀರರಿ ಎಂದು ಕಾಲಿಗೆ ನೀರರುವಾಕೆ ನಿನ್ನೆಗ ತಂದ ನೀರೋ ಕಾಲಿಗೆ ನೀರರುವಾಕೆ ಇನ್ನಾಗ ತಂದ ನೀರೋ ನಿನ್ನೆಗ ತಂದ ನೀರೋ ಮೊನ್ನೆಗೆ ಮಾಡಿ ಇದಡುಗೆ ಇನ್ನಾಗ ತಂದ ನೀರೋ ಮೊನ್ನೆಗೆ ಮಾಡಿ ಇದಡುಗೆ ಮೊನ್ನೆಗ ಮಾಡಿ ಹೀರಡಗೆ ನಿಮ್ಮಂತ ಗೆನೆಗಾರ ಬಂದೆ ಮೊನ್ನೆಗ ಮಾಡಿ ನಡೆದೆ ನಿಮ್ಮಂತ ಗೆಣೆಗಾರ ಬಂದೆ ನಿಮ್ಮಂತ ಗೆಣೆಗಾರ ಬಂದೆ ಉಂಡೆ ತಿಂದೆ ವಾದೋ ಬಂದೆ ಉಂಡೆ ತಿಂದೆ ವಾದೋ ನಿಮ್ಮಂತ ಗೆಣೆಗಾರ ಬಂದೆ ಉಂಡೆ ತಿಂದೆ ವಾದೋ ನಿಮ್ಮಂತ ಗೆಣೆಗಾರ ಬಂದೆ ಉಂಡೆ ತಿಂದೆ ವಾದೋ ನಿಮ್ಮಂತ ಗೆಣೆಗಾರ ಬಂದೆ ಉಂಡೆ ತಿಂದೆ ವಾದೋ ನಿಮ್ಮಂತ ಗೆಣೆಗಾರ ಬಂದೆ ಉಂಡೆ ತಿಂದೆ ವಾದೋ ಇಂತಹ ಯಾಳೆ ಬುದ್ಧೆ ಯಾವಾಗ ಕಲತೆ ಮಡದೆ ಇಂತಹ ಯಾಳೆ ಬುದ್ಧೆ